ಯಲ್ಲಿ ಮತಯಂತ್ರಗಳು ಭದ್ರ, ನಾಡಿದ್ದು 13ರಂದು ಮತ ಎಣಿಕೆ. ಮತದಾನ ಪ್ರಮಾಣ ಹೆಚ್ಚಳ, ರಾಜಕೀಯ ಪಕ್ಷಗಳ ಮುಖಂಡರಿಂದ ಮತದಾರರಿಗೆ ಅಭಿನಂದನೆ. ತಂತ್ರಜ್ಞಾನದಲ್ಲಿ ಅನ್ವೇಷಣೆ ಮತ್ತು ಸಂಶೋಧನೆಗೆ ಹೆಚ್ಚು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ದಕ್ಷಿಣ ಒಳನಾಡಿನ ಹಲವು ಭಾಗಗಳಲ್ಲಿ ಭಾರಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:51. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಕೇಳುಗರಿಗೆಲ್ಲ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಭೂಕುಸಿತಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ಡಾಕ್ಟರ್ ಎಚ್ಎನ್ ಉದಯಶಂಕರ್ ಅವರೊಂದಿಗೆ ನಡೆಸಿದ ಸಂದರ್ಶನ, ಬಳಿಕ ಪವರ್ ಟಿಲ್ಲರ್ ಚಾಲಿತ ಬಹುಬೆಳೆ ಬೀಜ ಬಿತ್ತುವ ಕೂರಿಗೆ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಎಂ ಶಂಕರ್ ಅವರಿಂದ ಮಾಹಿತಿ, ಅನಂತರ ಮಾರುಕಟ್ಟೆ ಧಾರಣೆ ಹಾಗೂ ಭಕ್ತಿಗೀತೆಗಳನ್ನು ಕೇಳುವಿರಿ. ಕುಡ್ಲ ಪೇಂಟೆದ ನಡಪತ್ತುಡುಂಜಿ ಅಪರೂಪದ ವಸತಿ ಸಮುಚ್ಚಯ, ಕುಡ್ಲ ಪೇಂಟೆದ ಬಿಜೈ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಪನವು ಕಟ್ಟುಲೆ ನಿಕ್ಲೆನ ಇಲ್ಲಿನ ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲಿಗ ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್ ಡಾಟ್ ಇನ್. ಇದೀಗ ಭೂಕುಸಿತಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ಡಾಕ್ಟರ್ ಎಚ್ಎನ್ ಉದಯಶಂಕರ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಡಾಕ್ಟರ್ ಉದಯಶಂಕರ್ ಅವರೇ ನಮಸ್ಕಾರ. ನಮಸ್ತೆ. ಇತ್ತೀಚಿನ ದಿವಸಗಳಲ್ಲಿ ಭೂಕುಸಿತ ಎನ್ನುವಂತಹದ್ದನ್ನು ನಾವು ವ್ಯಾಪಕವಾಗಿ ನೋಡ್ತಾ ಇದ್ದೀವಿ, ಸಾಕಷ್ಟು ಹಾನಿ ಉಂಟಾಗಿರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಭೂಕುಸಿತಕ್ಕೆ ಕಾರಣ ಏನು, ಇದರಲ್ಲಿ ನಮ್ಮ ಪಾತ್ರ ಏನು, ಹಾಗೂ ಯಾವ ರೀತಿ ಇದನ್ನು ತಡೆಗಟ್ಟಬಹುದು, ಈ ವಿಚಾರವಾಗಿ ನಾವು ಮಾತನಾಡಬೇಕಾಗಿದೆ. ಅದಕ್ಕಿಂತಲೂ ಮೊದಲು ಈ ಭೂಮಿಯ ಒಂದು ರಚನೆ ಹೇಗಿರ್ತದೆ ಹಾಗೂ ಜನಸಾಮಾನ್ಯರು ಭೂಮಿ ಅಂದರೆ ಯಾವ ರೀತಿ ಅರ್ಥ ಮಾಡಿಕೊಳ್ತಾರೆ? ಈ ಭೂಮಿ ನೋಡಿ, 4,500 ಇತಿಹಾಸ ಹೊಂದಿದಂಥ ಒಂದು ಗ್ರಹ. ಈ ಭೂಮಿ ರಚನೆಯಾಗಿ 1,000 ಮಿಲಿಯನ್ ಇದರಲ್ಲಿ ಯಾವುದೇ ಜೀವರಾಶಿ ಇರಲಿಲ್ಲ. ಸೊ ಅಲ್ಲಿವರೆಗೆ ಇದು ಬೇರೆ ಬೇರೆ ಪದರಗಳಾಗಿ ಗ್ರಾವಿಟೇಷನಲ್ ಫೋರ್ಸ್ನಲ್ಲಿ ಪದರಗಳಾಯಿತು. ಈ ಪದರದಲ್ಲಿ ಅತ್ಯಂತ ಮೇಲಿನ ಪದರದಲ್ಲಿ ಜೀವ ಜಗತ್ತು ಉಂಟು, ನೀರು ಉಂಟು, ಮಣ್ಣುಂಟು, ಆಕ್ಸಿಜನ್ ಅದರ ಮೇಲೆ ಉಂಟು. ಹಾಗಾಗಿ ಇಲ್ಲಿ ಒಂದು ಜೀವ ಇರುವಂಥ ಒಂದು ಗ್ರಹ ಇದು. ಸೊ ಈ ಭೂಮಿಯ ಮೇಲಿನ ಇದರಲ್ಲಿ ಈ ವಾತಾವರಣದಿಂದಾಗಿ ಅಟ್ಮಾಸ್ಫಿಯರ್ ಅಂತ ನಾವೇನು ಹೇಳ್ತೇವೆ, ಮತ್ತು ನೀರು ಮತ್ತು ಸೂರ್ಯನ ಶಾಖ, ಇದರಿಂದಾಗಿ ಶಿಲಾಪದರಗಳು ಶಿಥಿಲೀಕರಣಗೊಂಡು ಅಲ್ಲಿ ಮಣ್ಣು ಉತ್ಪತ್ತಿಯಾಗಿದೆ. ಆ ಮಣ್ಣು ಸಸ್ಯಗಳಿಗೆ ಒಂದು ಪೋಷಕವಾಗಿ, ಸಸ್ಯಗಳು ಬೆಳೆಯುವುದಕ್ಕೆ ಮತ್ತು ಪ್ರಾಣಿಗಳಿಗೆ ಬೇಕಾದ ಆಹಾರ ವಸ್ತುಗಳು ತಯಾರು ಮಾಡಲಿಕ್ಕೆ ಸೂರ್ಯನ ಕಿರಣದಿಂದ ಒಂದು ಜೀವ ಜಗತ್ತು, ಯಾವುದೊಂದು ಲೈಫ್ ಸೈಕಲ್ ಅಂತ ಹೇಳ್ತೇವೆ, ಅದು ಈ ಅತ್ಯಂತ ಮೇಲಿನ ಪದರದಲ್ಲಿ ಸೇರಿಕೊಂಡಿದೆ. ಹಾಗೆ ಅಂತ ಹೇಳಿದರೆ ಈ ಮಣ್ಣು ಎಷ್ಟು ಆಳದವರೆಗೆ ಇರಬಹುದು ಅಂತ ಹೇಳಿದರೆ, ಒಂದೊಂದು ಕಡೆ ಒಂದೊಂದು ತರಹದ ಥಿಕ್ನೆಸ್ ದಪ್ಪ ಇರುತ್ತೆ, ಪದರ ಇರ್ತದೆ. ಅದರಲ್ಲಿ ಈ ಮೇಲಿನ ಕ್ರಸ್ಟ್ನಲ್ಲಿರುವಂಥ ಈ ಅತ್ಯಂತ ಮೇಲಿನ ಮಣ್ಣು, ಇದು ಕೆಲವು ಕಡೆಯಲ್ಲಿ ಶಿಲೆಗಳೇ ನಮಗೆ ಕಾಣಲಿಕ್ಕೆ ಸಿಗ್ತದೆ, ಕೆಲವು ಕಡೆಯಲ್ಲಿ 10 ಮೀಟರ್, ಕೆಲವು ಕಡೆಯಲ್ಲಿ 100 ಮೀಟರ್, 200 ಮೀಟರ್ ಅಥವಾ 1,000 ಮೀಟರ್ವರೆಗೂ ಕೇವಲ ಮಣ್ಣು ಇರುವಂಥ ಪ್ರದೇಶಗಳಿದ್ದೇವೆ. ಹಾಗಾಗಿ ಇದು ವೈವಿಧ್ಯಮಯವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಾಕೃತಿಕವಾಗಿ ಚೇಂಜಸ್ ಆಗಿರ್ತದೆ. ಸೊ ಈ ರಚನೆಯ ಮೇಲೆ ನಾವು ನಮ್ಮ ಎಲ್ಲ ಮಾನವನ ಆಕ್ಟಿವಿಟೀಸ್ ಚಟುವಟಿಕೆಗಳನ್ನು ನಾವು ನಡೆಸ್ತಾ ಇದ್ದೇವೆ. ಈಗ ಬೆಟ್ಟ ಪ್ರದೇಶಗಳಿಗೆ ಹೋಲಿಸಿ ನೋಡಿದರೆ ಈ ಕರಾವಳಿ ಜಿಲ್ಲೆ ಎನ್ನುವಂಥದ್ದು ಎಷ್ಟು ಮಟ್ಟಿಗೆ ಭಿನ್ನವಾಗಿದೆ ನೋಡಿ? ಈ ಕರಾವಳಿ ಅಂತ ಹೇಳಿದರೆ ಸಮುದ್ರ ಮಟ್ಟ ಅಂದರೆ 0 ಲೆವೆಲ್. ಸಮುದ್ರ ಮಟ್ಟದಿಂದ ನಮಗೆ ಒಂದು 16 ಕಿಲೋಮೀಟ್ರ್ವರೆಗೆ ನಾವು ಕೋಸ್ಟಲ್ ಪ್ಲೈನ್ ಅಂತ ಹೇಳ್ತೇವೆ, ಕೋಸ್ಟಲ್ ಬೆಲ್ಟ್. ಆಮೇಲೆ ನಂತರದಕ್ಕೆ ನಾವು ಹಿಂಟರ್ ಲ್ಯಾಂಡ್ ಅಂತ ಹೇಳ್ತೇವೆ, ಒಳಗಿನ ಪ್ರದೇಶಗಳು. ಆಮೇಲೆ ನಮಗೆ ಘಾಟ್ ಸೆಕ್ಷನ್, ಘಟ್ಟ ಪ್ರದೇಶ ಸಿಗ್ತದೆ. ಈ ಪಶ್ಚಿಮದ ಕರಾವಳಿ ನಾವು ತಗೊಂಡ್ರೆ ಇದು ಹೆಚ್ಚು ಕಮ್ಮಿ ತಪ್ಪತಿ ನದಿಯಿಂದ ಕನ್ಯಾಕುಮಾರಿವರೆಗೆ ಪಶ್ಚಿಮ ಘಟ್ಟಗಳ ಒಂದು ಪ್ರದೇಶ. ಇಲ್ಲಿ ಈ ಕರಾವಳಿ ಮತ್ತು ಒಳ ಪ್ರದೇಶದಿಂದ ನಾವು ಇದ್ದಕ್ಕಿದ್ದಂತೆ ಒಂದು ಅಷ್ಟು ಹೇರ್ಪಿನ್ ಕರ್ವಗಳ ಮುಖಾಂತರ ಸಡನ್ ಆಗಿ ನಾವು ಒಂದು ಎತ್ತರದ ಪ್ರದೇಶಕ್ಕೆ ಬರ್ತೇವೆ. ಸೊ ಇದಕ್ಕೆ ಒಂದು ಹಿನ್ನೆಲೆ ಇದೆ. ಇದು ಭೂಮಿ ರಚನೆ ಆದಮೇಲೆ ಭೂಮಿ ಭಾಳ ಒಂದು ಡೈನಮಿಕ್, ವೈವಿಧ್ಯತೆ, ಒಂದು ವೈವಿಧ್ಯವಾಗಿ ಚಟುವಟಿಕೆಗಳಿಂದ ಕೂಡಿದಂಥ ಒಂದು ವಸ್ತು. ಇಲ್ಲಿ ಭೂಕಂಪನಗಳು, ಜ್ವಾಲಾಮುಖಿಗಳು ಅಥವಾ ನಮ್ಮ ಪ್ರಾಕೃತಿಕ ವಿಕೋಪಗಳು ಇದೆಲ್ಲ ಅದಕ್ಕೊಂದು ಸರ್ವೇ ಸಾಮಾನ್ಯ. ಸೊ ಅದರಿಂದಾಗಿ ಅದು ತನ್ನ ಪರಿವರ್ತನೆಯನ್ನು ಮಾಡಿಕೊಳ್ತಾ ಇತ್ತು ಅದಕ್ಕೆ ಬೇಕಾದ ಹಾಗೆ. ಈ ನದಿಗಳು ಅಂತ ಹೇಳಿದರೆ ಅದು ಒಂದು ಕಡೆ ಹುಟ್ಟಿ ಇನ್ನೊಂದು ಕಡೆ ಹೋಗಿ ಸಮುದ್ರಕ್ಕೆ ಸೇರ್ತದೆ. ಅದಕ್ಕೆ ಅದರದ್ದೇ ಆದಂಥ ಒಂದು ದಾರಿ ಇರ್ತದೆ, ಅದು ಬೇಕೆಂದರಲ್ಲಿ ಅದು ಹೋಗುವ ಹಾಗಿಲ್ಲ. ಈ ಭೂಮಿಯ ರಚನೆ ಮತ್ತು ಆ ಮಣ್ಣು ಅಥವಾ ಶಿಲಾಗಳ ಪದರಗಳ ಮೇಲೆ ಹೊಂದಿಕೊಂಡು ಅದು ಇಂಥ ಕಡೆ ಪ್ರವಹಿಸ್ತದೆ. ಅದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ನಾವು ಮಳೆ ಬಂದು ನೀರು ಬಿದ್ದಾಗ ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನ ಸಮುದ್ರಕ್ಕೆ ತಲುಪಿಸೋ ಕೆಲಸ, ಒಂದು ಡ್ರೈನೇಜ್ ಅಂತ ನಾವು ಏನು ನಾವು ಸಿಟಿಗಳಲ್ಲಿ ಹೇಳ್ತೇವೆ, ಇದೊಂದು ಪ್ರಾಕೃತಿಕವಾದ ಒಂದು ಡ್ರೈನೇಜ್ ಸಿಸ್ಟಮ್. ಸೊ ಆ ರೀತಿಯಾಗಿ ಈ ಭೂಮಿಯ ಮೇಲಿನ ಒಂದು ರಚನೆ ಇರ್ತದೆ. ಈ ಪಶ್ಚಿಮ ಘಟ್ಟಗಳು ಯಾಕೆ ಅಷ್ಟು ಎತ್ತರಕ್ಕೆ ಹೋಯಿತು? ಈಗ ಪಶ್ಚಿಮ ಘಟ್ಟ ಅಂದರೆ ಸುಮಾರು 1,000 ಮೀಟರ್, ಅಂದರೆ 3,600-3,900 ಅಡಿ ಎತ್ತರದಲ್ಲಿದೆ. ಇದು ಸ್ತರಭಂಗಗಳಾಯಿತು ಭೂಮಿಯಲ್ಲಿ. ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಮಡಗಾಸ್ಕರ್ನಿಂದ ನಾವು ಗೊಂಡ್ವಾನಾ ಲ್ಯಾಂಡ್ ಅಂತ ನಾವೇನು ಹೇಳ್ತೀವಿ ಅದು ಎಲ್ಲ ಬೇರೆ ಹೊಸ ಭೂಖಂಡಗಳ ರಚನೆ ಆಯಿತು. ಮಡಗಾಸ್ಕರ್, ಆಫ್ರಿಕಾ, ಆಮೇಲೆ ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾ ಇದೆಲ್ಲ ಬೇರೆ ಬೇರೆ ಅದು. ಸೊ ನಂತರ ಅದು ಮೂಮೆಂಟ್ ಆಗ್ತಾ ಬಂತು, ಚಲಿಸ್ತಾ ಬಂತು, ಆ ಖಂಡಗಳು ಚಲಿಸ್ತಾ ಬಂದು ಸುಮಾರು 50-60 ಮಿಲಿಯನ್ ವರ್ಷಗಳಾಗುವಾಗ ಅದು ಈಗಿನ ಪರಿಸ್ಥಿತಿಗೆ ಬಂತು. ಅಷ್ಟು ಸಮಯ ಮೂಮೆಂಟ್ ಆಗ್ತಾ ಇತ್ತು. ಆ ಮೂಮೆಂಟ್ ಆಗುವಾಗ ಅದು ಡೈನಮಿಕ್ ಆದ್ದರಿಂದ ಸ್ತರಭಂಗಗಳು ಭೂಮಿಯಲ್ಲಿ ಆಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತರ ಮತ್ತು ತಗ್ಗು ಸಡನ್ ಆಗಿ ಒಂದು ಡಿಸ್ಪ್ಲೇಸ್ಮೆಂಟ್ ಅಂತ ನಾವೇನು ಹೇಳ್ತೇವೆ, ಆ ಥರ ಫಾಲ್ಟಿಂಗ್ ಅಂತ ಇದನ್ನು ಕರಿತೇವೆ, ಸ್ತರಭಂಗ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ಆ ಥರ ಫಾಲ್ಟಿಂಗ್ ಆದ ಕಾರಣ ಇಡೀ ಪಶ್ಚಿಮ ಘಟ್ಟಗಳು ಒಂದು ಫಾಲ್ಟ್ ಝೋನ್, ಹಾಗೆ ಪಶ್ಚಿಮದ ಕರಾವಳಿ ತೀರ ಇನ್ನೊಂದು ಫಾಲ್ಟ್ ಝೋನ್, ಅದೆರಡು ಒಂದಕ್ಕೊಂದು ಸಮಾನಾಂತರವಾಗಿದೆ ನೋಡಿ. ಹಾಗಾಗಿ ಇಲ್ಲಿ ಹರಿಯುವ ನದಿಗಳು ಅದಕ್ಕೆ ಅಡ್ಡವಾಗಿ ಹರಿತವೆ. ಈ ಪಶ್ಚಿಮ ಘಟ್ಟಗಳಿಂದ ಆರಂಭವಾಗಿ ಅದು ಪಶ್ಚಿಮ ಕರಾವಳಿಗೆ ಸೇರ್ತವೆ. ಸೊ ಹಾಗೆ ಹರಿಬೇಕಾದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ದಾರಿಯನ್ನು ತೋರಿಸಿದ್ದು ಈ ಸ್ತರಭಂಗಗಳು. ಈ ವೆಸ್ಟ್ ಕೋಸ್ಟ್ ನಾರ್ತ್ ಇಂದ ಸೌತ್ ಗೆ ಹೇಗೆ ಫಾಲ್ಟ್ ಆಗಿದೆ, ಪಶ್ಚಿಮ ಘಟ್ಟಗಳು ವೆಸ್ಟ್ ನಾರ್ತ್ ಸೌತ್ ಆಗಿ ಫಾಲ್ಟ್ ಆಗಿದೆ, ಅದಕ್ಕೆ ಸಿಂಪಥೆಟಿಕ್ ಆಗಿ ಪರ್ಪೆಂಡಿಕ್ಯುಲರ್ ಸ್ತರಭಂಗಗಳಾಗಿದ್ದಾವೆ, ಫಾಲ್ಟ್ ಝೋನ್ಸ್. ಆ ಸ್ತರಭಂಗಗಳಲ್ಲಿ ಈ ನದಿಗಳು ಹರಿಯುತ್ತವೆ. ನೀರಿನ ಸಹಜ ಹರಿವು ಸಾಮಾನ್ಯವಾಗಿ ಎತ್ತರದ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ಹರಿಯುತ್ತದೆ ಅಂತ ಹೇಳಿ, ಈ ಹರಿವಿಗೆ ಭಂಗ ಬರುವುದ್ರ ಹೇಗೆ, ಇದಕ್ಕೆ ಮಾನವ ಹೇಗೆ ಕಾರಣ? ನೋಡಿ, ಈಗ ನದಿಗಳಲ್ಲಿ ನೀರಿನ ಹರಿವು ಇರ್ತದೆ, ಹಾಗೆ ಅಂತರ್ಜಲದಲ್ಲಿ ಕೂಡ ನೀರಿನ ಹರಿವು ಇರ್ತದೆ. ಈ ಭೂಮಿಯ ಮೇಲೆ ನೀರು ಹರಿದು ಸಮುದ್ರಕ್ಕೆ ಎಷ್ಟು ಹೋಗ್ತದೆ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂತರ್ಜಲ ಹರಿದು ಸಮುದ್ರಕ್ಕೆ ಸೇರ್ತದೆ. ಕಣ್ಣಿಗೆ ಕಾಣುವುದಿಲ್ಲ. ಇದು ಇತ್ತೀಚಿನ ಒಂದು ಕೇಂದ್ರ ಸರ್ಕಾರದ ಅಧ್ಯಯನದ ವಸ್ತು ಹೌದು, ಒಂದು ಪ್ರಾಜೆಕ್ಟ್ ನಮ್ಮ ಇಡೀ ಭಾರತದ ಕರಾವಳಿ ತೀರದಲ್ಲಿ ನಡೆಸ್ತಾ ಇದ್ದಾರೆ, ಈಗ ನಡೀತಾ ಇದೆ. ಯಾಕಂದರೆ ನಮಗೆ 6,000 ಕಿಲೋಮೀಟರ್ ಉದ್ದದ ಕರಾವಳಿ ಇದೆ, ಅದರಲ್ಲಿ ಹೇರಳವಾಗಿ ಅಂತರ್ಜಲ ಹೋಗಿ ಸಮುದ್ರವನ್ನು ಸೇರ್ತಾ ಇದೆ. ಸೊ ಅದನ್ನು ಎಲ್ಲಿಯಾದರೂ ನಾವು ಹಾರ್ವೆಸ್ಟ್ ಮಾಡ್ಬೋದು, ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ. ಇನ್ನೂ ಅದರ ಸಾಧಕ ಬಾಧಕಗಳ ಬಗ್ಗೆ ಇನ್ನೂ ಆಗಿಲ್ಲ, ಆದರೆ ನೀರು ಹೋಗ್ತಾ ಇರೋದು ಹೌದು. ಆದರೆ ಭೂಮಿಯ ಮೇಲಿನ ನದಿಗಳನ್ನು ನಾವು ಅಣೆಕಟ್ಟು ಅಥವಾ ಕೆನಾಲ್ಗಳು ಬೇರೆ ಬೇರೆ ರೀತಿಯಿಂದ ಅದನ್ನು ತಡೆ ಒಡ್ಡಿ ಅದನ್ನು ಕೃಷಿಗೆ ನಮ್ಮ ಕೈಗಾರಿಕೆಗಳಿಗೆ ಉಪಯೋಗಿಸ್ತೇವೆ, ನಂತರ ಅದನ್ನು ಉಳಿದ ನೀರನ್ನು ಸಮುದ್ರಕ್ಕೆ ಹೋಗಲಿಕ್ಕೆ ಬಿಡ್ತೇವೆ. ಆದರೆ ಈ ಅಂತರ್ಜಲ ಪ್ರವಾಹ ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ನೀವು ಸಮುದ್ರದಲ್ಲಿ ಹೋಗಿ ಅಧ್ಯಯನ ಮಾಡಿದರೆ ಮಾತ್ರ ಎಲ್ಲಿ ಸಿಹಿ ನೀರು ಹೋಗಿ ಸೇರ್ತಾ ಉಂಟು ಅನ್ನೋದು ಗೊತ್ತಾಗ್ತದೆ. ಸೊ ಹೀಗಾಗಿ ಭೂಮಿಯಲ್ಲಿ ಮೇಲಿಂದ ಒಮ್ಮೆ ಮಳೆ ಬಂದು ಬಿದ್ದಾಗ ಒಂದು ಅಂಶದಲ್ಲಿ ಆಕಾಶಕ್ಕೆ ಹೋಗ್ತದೆ ಆವಿಯಾಗಿ, ಇನ್ನೊಂದು ಅಂಶ ಗಿಡ ಮರಗಳು ಬಾಷ್ಪ ವಿಸರ್ಜನೆ ಮಾಡಿ ಹೋಗ್ತದೆ, ಇನ್ನು ಸ್ವಲ್ಪ ಅಂಶ ಭೂಮಿಗೆ ಇಂಗ್ತದೆ, ಇನ್ನು ಉಳಿದ ಅಂಶ ನೀರಿನ ಮೇಲಿನ ಹರಿವಾಗಿ ಅದು ನದಿ ತೊರೆಗಳನ್ನು ಸೇರಿಕೊಳ್ತದೆ, ಹಾಗೆ ಸಮುದ್ರಕ್ಕೆ ಹೋಗ್ತದೆ. ಸೊ ಈ ಥರ ಮಳೆ ಬಂದಾಗ ನೀರಿನಲ್ಲಿ ವಿವಿಧ ಪಾಲ್ಗಳಾಗಿ ಬಿಡ್ತದೆ. ಪ್ರಾಕೃತಿಕವಾಗಿ ಈ ಭೂಮಿಯ ಮೇಲ್ಮೈಯಲ್ಲಿ ಸಸ್ಯ ಸಂಪತ್ತು ತುಂಬ ಇದೆ. ಆ ಥರ ಸಸ್ಯ ಸಂಪತ್ತು ಇದ್ದಾಗ ಅದು ಮೇಲಿನ ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಳ್ತದೆ, ಮತ್ತೆ ಒಂದು ಅದಕ್ಕೊಂದು ಒಂದು ಪದರವಾಗಿ ಒಂದು ಅದಕ್ಕೆ ಒಂದು ಪ್ರೊಟೆಕ್ಷನ್ ಮುಚ್ಚಿಗೆ ಆಗಿರ್ತದೆ. ಮತ್ತೆ ದೊಡ್ಡ ಮರಗಳಿದ್ರೆ ಅದರಲ್ಲಿ ನೀರು ಮಳೆ ಬಂದ ಮೇಲೂ ಸುಮಾರು ಹೊತ್ತು ತೊಟ್ಟಿಕ್ತಾ ಇರ್ತದೆ. ಅದರ ಬೇರುಗಳು ತುಂಬಾ ಆ ಮಣ್ಣನ್ನು ಆವರಿಸಿಕೊಂಡಿರೋದ್ರಿಂದ ಒಂದು ಸ್ಪಾಂಜಿ ಅಟ್ಮಾಸ್ಫಿಯರಲ್ಲಿ ಇರ್ತದೆ, ನಿಧಾನಕ್ಕೆ ನೀರನ್ನು ಭೂಮಿಯೊಳಗೆ ಅದು ಬಿಡ್ತಾ ಇರ್ತದೆ. ನಮ್ಮ ಮಾನವನ ಒಂದು ಹಸ್ತಕ್ಷೇಪ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಚಟುವಟಿಕೆ, ನಮ್ಮ ಜನಸಂಖ್ಯೆ ಜಾಸ್ತಿ ಆದಾಗೆ ನಮ್ಮ ಅಗತ್ಯಗಳು ಜಾಸ್ತಿ ಆಗ್ತವೆ, ಹಾಗಾಗಿ ಅದರಲ್ಲಿ ಅತಿ ಆಸೆಯೂ ಬರ್ತದೆ. ಮತ್ತೆ ಅದಕ್ಕೆ ಸಾಕದಾಗಿ ಬೇಕಾದಾಗೆ ಈಗ ಬೇರೆ ಬೇರೆ ಒಂದು ಯಂತ್ರಗಳು ಬಂದಿದ್ದಾವೆ ಮಾನವನಿಗೆ. ಮೊದಲು ಬಯಲೆ ಹಾರೆ ಪಿಕ್ಕಾಸು ಹಿಡಿದು ಕೆಲಸ ಮಾಡಬೇಕಿತ್ತು, ರಸ್ತೆಗಳಾಗಲಿ ಯಾವುದ್ಯಾವುದೇ ಇದಕ್ಕಾಗಲಿ, ಈಗ ಹಾಗೆ ಅಲ್ಲ. ಕ್ಷಣಾರ್ಧದಲ್ಲಿ ನಮಗೆ ಬೇಕಾದ ಒಂದು ಪ್ರಾಕೃತಿಕ ಮಣ್ಣನ್ನು ತೆಗೆದು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಬೋದು, ರಸ್ತೆಗಳನ್ನು ಮಾಡಬಹುದು, ಯಾವುದೇ ಇದಕ್ಕೆ ಅಡ್ಡೆ ತಡಿ ಇಲ್ಲ. ಹಾಗಾಗಿ ಈ ಮೊದಲು ಇದ್ದಂಥ ಒಂದು ವ್ಯವಸ್ಥೆ ನೀರಿನ ಒಂದು ಹರಿವು, ಅದನ್ನು ನಾವು ಅದಲು ಬದಲು ಮಾಡಿದ್ದೇವೆ. ಅದು ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ. ಈಗ ಯಂತ್ರಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ದೊಡ್ಡ ದೊಡ್ಡ ಯಂತ್ರಗಳು ಒಂದು ಭೂಮಿಯ ರಚನೆಯನ್ನೇ ಸ್ವಲ್ಪ ಬದಲಾಯಿಸ್ತಾ ಇದೆ. ಈಗ ರಸ್ತೆಯ ಅಗಲೀಕರಣ ಮಾಡುವಂತ ಒಂದು ಸಂದರ್ಭ ಆಗ್ಬೋದು, ಅಥವಾ ಒಂದು ಗುಡ್ಡವನ್ನು ಕಡಿದು ತೆಗೆದು ಅಲ್ಲಿ ಒಂದು ಸಮತಟ್ಟು ಮಾಡುವಂತಹದ್ದಿರ್ಬೋದು, ಬೇರೆ ಬೇರೆ ಉದ್ದೇಶಗಳಿಗೆ ಭೂ ರಚನೆಯು ಕೂಡ ಬದಲಾವಣೆ ಆಗ್ತಾ ಇದೆ ಅಂತೇಳಿ. ಇದು ಒಂದು ಸಹಜ ನೀರಿನ ಹರಿವಿಗೆ ಯಾವ ರೀತಿ ಅಡೆತಡೆ ಉಂಟಾಗ್ತದೆ ನೋಡಿ? ಇದು ಬಹಳ ದೊಡ್ಡ ಒಂದು ಆಪತ್ತು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಒಂದು ಅಡಿ ಮೇಲಿನ ಮಣ್ಣು ಅಂತ ನಾವೇನು ಹೇಳ್ತೀವಿ, ಅದು ನಿಜವಾಗಿ ಜೀವ ಶಕ್ತಿ ಇರುವಂತಹ ಒಂದು ಮಣ್ಣು. ಲಕ್ಷಾಂತರ ಅಥವಾ ಮಿಲಿಯಾಂತರ ಜೀವರಾಶಿಗಳು ಅದರಲ್ಲಿದ್ದಾವೆ. ಅದು ಈ ಸಸ್ಯಗಳನ್ನು ಪೋಷಿಸುವುದೇ ಆ ಮೇಲಿನ ಮಣ್ಣು. ಈ ಒಂದು ಅಡಿ ಮಣ್ಣಾಗಬೇಕಾದ್ರೆ ಸುಮಾರು 2,000 to 3,000 ವರ್ಷಗಳು ಬೇಕಾಗ್ತದೆ. ಯಾವುದೇ ಒಂದು ಪ್ರಪಂಚದ ಒಂದು ಲ್ಯಾಬೊರೇಟರಿಗಳಲ್ಲಿ ಒಂದು ಹಿಡಿ ಮಣ್ಣನ್ನು ನಾವು ಇಷ್ಟರವರೆಗೆ ತಯಾರು ಮಾಡಲಿಕ್ಕೆ ನಮ್ಮಿಂದ ಆಗಲಿಲ್ಲ, ನಮಗೆ ಅದರ ಬಗ್ಗೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ಅದು ಅಷ್ಟು ವರ್ಷಗಳು ಪ್ರಕೃತಿಗೆ ಬೇಕಾಗ್ತದೆ, ಅದು ಪ್ರಕೃತಿಯ ಒಂದು ವೈಜ್ಞಾನಿಕ ಲ್ಯಾಬ್ನಲ್ಲಿ ಆಗುವಂಥ ಒಂದು ಕೆಲಸ. ಸೊ ಅಷ್ಟು ಅಮೂಲ್ಯವಾದ ಮಣ್ಣನ್ನು ಅದು ಹೇಗೆ ನಮ್ಮ ಜೀವರಾಶಿಗಳನ್ನು ಬದುಕಿಸ್ತದೆ ಅದನ್ನು ನಾವು ಯಾವುದೇ ಒಂದು ಯೋಚನೆ ಮಾಡದೆ ಈ ಯಂತ್ರಗಳಿಂದ ತೆಗೆದು ಬಿಡ್ತೇವೆ. ಹಾಗಾಗಿ ಇದು ಎಲ್ಲ ಒಂದು ಪ್ರಾಕೃತಿಕ ವಿಪೋಕ್ಕೆ ಮೂಲ ಕಾರಣ. ಜೊತೆಗೆ ಇಕ್ಕ ಸಹಜವಾಗಿರುವಂತಹ ಒಂದು ಕಾಡಿನಲ್ಲಿ ಎಲ್ಲ ರೀತಿಯ ಒಂದು ವೈವಿಧ್ಯತೆ ಇರುವುದನ್ನು ನಾವು ನೋಡ್ತೀವಿ. ಅದರ ಬದಲಿಗೆ ಮೊನೋಕಲ್ಚರ್ ಅಥವಾ ಒಂದು ಏಕ ತಳಿಯ ಒಂದು ಗಿಡಗಳು ಇರುವುದರಿಂದ ಏನು ತೊಂದರೆ ಆಗ್ತದೆ ನೋಡಿ? ಪಶ್ಚಿಮ ಘಟ್ಟ ಅಂತ ಹೇಳುವುದು ಇಡೀ ಪ್ರಪಂಚದ 8 ಹಾಟ್ಸ್ಪಾಟ್ಗಳಲ್ಲಿ ಒಂದು. ಇದರಲ್ಲಿ ಸುಮಾರು ಒಂದು 8,000 ನಮ್ಮ ಏಂಜಿಯೋಸ್ಪರ್ಮ್ಸ್ ಅಂದರೆ ಪುಷ್ಪಗಳನ್ನು ನೀಡುವಂಥ ಗಿಡಗಳು, 1,000 ಬೇರೆ ಇವುಗಳು, ಆಮೇಲೆ ಎಷ್ಟೋ ಪ್ರಾಣಿ ಪಕ್ಷಿಗಳು 1,000 ಅವೆಲ್ಲ ಇರುವಂಥ ಒಂದು ಅತ್ಯಂತ ಸೂಕ್ಷ್ಮ ಪ್ರದೇಶ. ಸೊ ಇಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ ಪಶ್ಚಿಮ ಘಟ್ಟ ಎಲ್ರಿಗೊಂದು ಪ್ಲೇಸ್ ಆಫ್ ಅಟ್ರಾಕ್ಷನ್, ಅಂದರೆ ಅದು ಪ್ರವಾಸೋದ್ಯಮಕ್ಕೆ ಭಾಳ ಒಳ್ಳೆಯ ಜಾಗ. ಬೆಂಗಳೂರಿನಂಥ ಜನ ನಿಮಿಳ ಪ್ರದೇಶಗಳಿಂದ ಶನಿವಾರ ಭಾನುವಾರ ತಕ್ಕಂಥ ಜನ ಓಡಿ ಬರೋದು ಇಂಥ ಘಟ್ಟ ಪ್ರದೇಶಗಳಿಗೆ, ಪ್ರಾಕೃತಿಕ ಸೌಂದರ್ಯವನ್ನು ಸವಿಲಿಕ್ಕೆ, ಒಂದು ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ. ಆ ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೆ ತುಂಬ ಜನ ಬಂದಾಗ ಅಲ್ಲಿಯ ನೆಮ್ಮದಿ ಹಾಳಾಗ್ತದೆ, ಅದನ್ನು ನಾವೀಗ ಕಾಣ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಇಂಥ ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವಾಗ ಇಂಥ ಒಂದು ಉದ್ಯಮ ಹೆಚ್ಚಿಗೆ ಹೆಚ್ಚಿಗೆ ಆಗ್ತಾ ಉಂಟೋ ಆಗ ಅಲ್ಲಿ ಪ್ಲಾಂಟೇಷನ್ಸ್, ಈಗ ಕೊಡಗಿನಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಟೀ ಕಾಫಿ ಪ್ಲಾಂಟೇಷನ್ಸು, ಆಮೇಲೆ ರಬ್ಬರ್ ಪ್ಲಾಂಟೇಷನ್ಸು, ಆಮೇಲೆ ಏಲಕ್ಕಿ, ಸೊ ಅಡಿಕೆ, ಇಂಥ ಹಲವಾರು ಒಂದು ಆರ್ಥಿಕವಾಗಿ ಒಳ್ಳೆಯ ಸಂಪನ್ಮೂಲವನ್ನು ಕೊಡುವಂಥ ಬೆಳೆಗಳು, ಅವುಗಳ ಮೇಲೆ ಆಸೆ ಮನುಷ್ಯನಿಗೆ ಸಹಜ. ಆದರೆ ಅದು ಪ್ರಕೃತಿಯ ಮೇಲೆ ಯಾವ ರೀತಿಯ ಒಂದು ತೊಂದರೆ ಮಾಡುತ್ತೆ ಅನ್ನೋ ಬಗ್ಗೆ ನಮಗೆ ಗಮನ ಕಡಿಮೆ ಆಯಿತು, ಒಂದು ರೀತಿಯ ಅದಕ್ಕೊಂದು ಸಮತೋಲನ ಬರಲಿಲ್ಲ. ಈಗ ಕಳೆದ ಒಂದು 2-3 ವರ್ಷಗಳಿಂದ ಪಶ್ಚಿಮ ಘಟ್ಟದ ಕೇರಳ ಆಗಲಿ, ನಮ್ಮ ವಯನಾಡ್ ಜಾಗ ಆಗಲಿ ಅಥವಾ ಇಡುಕ್ಕಿ ಏರಿಯಾ ಆಗಲಿ ಅಥವಾ ಮಡಿಕೇರಿ, ಕೊಡಗಿ, ಸಕಲೇಶ್ಪುರ, ಚಿಕ್ಕಮಗಳೂರು, ಯಾವ ಕಡೆ ಹೋದರೂ ಎಲ್ಲ ಕಡೆ ಭೂಕುಸಿತಗಳು. ಅಂತೂ ಕೆಲವಂತೂ ನಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಒಂದು ಭೂಕುಸಿತಗಳನ್ನು ನಾವು ನೋಡಿದ್ದೇವೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದರೆ ಈ ರೀತಿಯ ನಾವು ಭೂಮಿಯನ್ನು ಅಗ್ದಿರೋದು. ಈ ಅಗ್ದಾಗ ಏನಾಗ್ತದೆ ಅಂತ ಹೇಳಿದರೆ ಯಾವ ಈ ಮಳೆ ನೀರು ನಿಧಾನವಾಗಿ ಭೂಮಿಯೊಳಗೆ ಇಂಗಿ ಹೋಗ್ತಿತ್ತು ಅದನ್ನು ನಾವು ಡೈರೆಕ್ಟಾಗಿ ಭೂಮಿಯ ಪದರಗಳಿಗೆ ಇಳಿಸಿಬಿಟ್ಟಿದ್ದೇವೆ. ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಸ್ತರಭಂಗಗಳಂತ ಏನು ಹೇಳಿದ್ನ, ಅದು ಸ್ತರಭಂಗಗಳು 100-200 ಅಡಿ ಆಳದಲ್ಲಿ ಇರುವಂಥದ್ದಲ್ಲ, ಅದು 1000 ಗಟ್ಟಲೆ ಅಡಿವರೆಗೆ ಅದೇ ಫಾಲ್ಟ್ ಝೋನ್ ಕೆಳಗೆ ಹೋಗಿರ್ತದೆ. ಸೊ ಈ ಸ್ತರಭಂಗಗಳಲ್ಲಿ ನೀರು ಹೇರಳವಾಗಿ ಒಂದು ಒಳಗೆ ಹೋಗಿದ್ದಾವೆ. ಆ ಒಳಗೆ ಹೋದ ನೀರು ಎಲ್ಲಿಯಾದರೂ ಹೊರಗೆ ಬರಲೇಬೇಕಲ್ಲ, ಹಾಗಾಗಿ ಈ ಭೂಕುಸಿತಗಳಿಗೆ ಭೂಮಿಯ ಒಳಗೆ ಒತ್ತಡ ನಿರ್ಮಾಣ ಆಗ್ತದೆ. ಒತ್ತಡ ನಿರ್ಮಾಣ ಆದಾಗ ಇಡೀ ಲ್ಯಾಂಡ್ ಸ್ಲೈಡ್ಸ್, ಭೂಕುಸಿತಗಳು ಅದು ಇಂಥ ಕಡೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ, ಯಾಕಂದ್ರೆ ಅದರ ಒಳಗೆ ನಾವು ಇಳಿದು ನೋಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಏನು ಜ್ಞಾನದ ಹಿನ್ನೆಲೆ ಇದೆ ಅದರಲ್ಲಿ ಅದು ಇಂಥ ಜಾಗಗಳಲ್ಲಿ ಹೋಗಿದೆ, ಸ್ತರಭಂಗಗಳು ಇಂಥ ಜಾಗದಲ್ಲಿ ಇದ್ದಾವೆ, ಆ ಜಾಗಗಳಲ್ಲಿ ಹೋದ ನಂತರ ಎಲ್ಲಿ ಹೋಗ್ತದೆ ಅದು ಈ ಥರ ಭೂಕುಸಿತ ಆದಾಗಲೇ ನಮಗೆ ತಿಳಿತದೆ. ಒಳಗೆ ಹೋಗಿರುವಂತಹ ನೀರು ಹೊರಗೆ ಬರಲೇಬೇಕು, ಒಂದಲ್ಲ ಒಂದು ದಾರಿಯನ್ನು ಕಂಡುಕೊಳ್ಬೇಕು, ಇಲ್ಲ ಅಂತರ್ಜಲವನ್ನು ಸೇರಿ ಸಮುದ್ರಕ್ಕೆ ಸೇರಬೇಕು. ಆದರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಅದು ಸಾಕ್ತಾ ಇದ್ದದೆ, ಈಗ ನಾವು ಎಕ್ಸ್ಟ್ರಾ ನೀರನ್ನು ಅದಕ್ಕೆ ಕೊಡ್ತೇವೆ. ಹೌದು, ಬಹುಶಃ ಈ ಭೂಕುಸಿತದ ಜೊತೆ ಜೊತೆಗೆ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಕೇಳುವಂತಹದ್ದು ಮೇಘಸ್ಫೋಟ ಅನ್ನುವಂಥದ್ದು, ಇದಕ್ಕೆ ಏನು ಕಾರಣ? ಅದು ಮೇಘಸ್ಫೋಟಕ್ಕೂ ನಮ್ಮ ಭೂಕುಸಿತಕ್ಕೂ ಡೈರೆಕ್ಟ್ ಆದ ಸಂಬಂಧ ಇಲ್ಲ. ಮೇಘಸ್ಫೋಟ ಅನ್ನೋದನ್ನು ನಾವು ಕ್ಲೈಮೇಟ್ ಚೇಂಜ್ ಅಂತ ನಾವೇನು ಹೇಳ್ತೇವೆ, ಎಲ್ನಿನೋ ಇಫೆಕ್ಟು, ಲಾನಿನ ಇಫೆಕ್ಟು, ಸೊ ಅದರಿಂದಾಗಿ ಆಗ್ಬೋದು. ಆದರೆ ಭೂಮಿಯ ಮೇಲಿನ ನಾವು ಏನು ಸಸ್ಯಗಳನ್ನು ಕಡಿದೇವೆ, ಸೊ ಅದರಿಂದಾಗಿ ನಾವು ಕ್ಲೈಮ್ಯಾಟಿಕ್ ಕಂಟ್ರೋಲನ್ನು ಕೂಡ ಆ ಮೋಡಗಳ ಮೇಲೆ ಕಳೆದುಕೊಂಡಿದ್ದೇವೆ. ಅಂದರೆ ಸಹಜವಾಗಿ ನೀರು, ಮಳೆ ನೀರು ಬೀಳುವಂಥ ಒಂದು ಪ್ರಮಾಣದಲ್ಲಿ ದಿಢೀರನ್ನೇ ಜಾಸ್ತಿ ಆಗಿರುವಂಥದ್ದು. ಹೌದು, ಒಂದು ಗಂಟೆಯಲ್ಲಿ ನಿಮಗೆ 50 ಸೆಂಟಿಮೀಟರ್ 50 ಸೆಂಟಿಮೀಟರ್ 30 ಸೆಂಟಿಮೀಟರ್ ಈ ಥರ ಮಳೆ ಬಂದಾಗ ನೀರು ಹೋಗ್ಲಿಕ್ಕೆ ಒಂದು ಜಾಗ ಬೇಕಲ್ಲ. ಅದು ಈ ಥರ ಭೂಮಿಯನ್ನು ನಾವು ಬಗೆದುಕೊಟ್ರೆ ಅದರೊಳಗೆ ಹೋಗ್ಲಿಕ್ಕೆ ಭಾಳ ಸುಲಭ ಆಗ್ತದೆ. ಅದಕ್ಕೆ ಇನ್ನೊಂದು ವಿಚಾರ, ಈ ಭೂಮಿಯ ಒಂದು ಬಳಕೆಯಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ಆಗಿದೆ ಅನ್ನುವಂಥದ್ದು. ಒಂದು ಕಾಲದಲ್ಲಿ ಭತ್ತ ಬೆಳೆಯುವಂತಹ ಪ್ರದೇಶದಲ್ಲಿ ಬೇರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂಥದ್ದು ಅಥವಾ ಒಂದಷ್ಟು ಕಟ್ಟಡಗಳು ನಿರ್ಮಾಣ ಆಗಿರುವಂಥದ್ದು, ಈ ಬಳಕೆಯಲ್ಲಿ ವ್ಯತ್ಯಾಸ ಆಗಿದ್ದರಿಂದಾಗಿ ಯಾವ ರೀತಿಯ ಭೂಮಿಯ ರಚನೆಯಲ್ಲಿ ಬದಲಾವಣೆ ಆಗಿದೆ? ಭೂಮಿಯ ರಚನೆಯಲ್ಲಿ ಬದಲಾವಣೆ ಆಗಿದ್ದಂತ ಹೆಚ್ಚಾಗಿ ನಮಗೆ ಆ ಥರ ಜಲಸ್ಫೋಟಗಳಾದಾಗ ಆ ನೀರಿನ ನಿರ್ವಹಣೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಈಗ ಒಂದು 15-20 ದಿವಸಗಳ ಹಿಂದೆ ಮಂಗಳೂರಿನಲ್ಲಿ ಒಂದು 30 ಸೆಂಟಿಮೀಟರಿನ ಮಳೆ ಆಯಿತು. ಹೌದು, ಇಡೀ ಬೆಳಿಗ್ಗೆ ಅಲ್ಲಿಂದಾಗಬೇಕಾದ್ರೆ ಎಲ್ಲ ಕಡೆ ಒಂದು ನೆರೆಯ ಕೃತಕ ನೆರೆ ಉತ್ಪತ್ತಿ ಆಯಿತು. ಇದು ಯಾಕೆ ಆಗ್ತದೆ ಅಂತ ಹೇಳಿದರೆ ಎಲ್ಲ ನದಿಗಳ ಒಂದು ಮುಖಜ ಭೂಮಿ ಕೊನೆಗೆ ಅದು ಸಮುದ್ರಕ್ಕೆ ಸೇರುವ ಜಾಗದಲ್ಲಿ ಸಮತಟ್ಟಾದ ಜಾಗ ಇರ್ತದೆ, ಡೆಲ್ಟಾ ಪೋರ್ಷನ್ ಅಂತ ನಾವು ಹೇಳ್ತೇವೆ. ಆದರೆ ಐಕ್ಯಲಗಳಲ್ಲಿ ಫ್ಲಡ್ ಪ್ಲೇನ್ಸ್ ಅಂತ ನಾವು ಅದಕ್ಕೆ ಹೇಳ್ತೇವೆ. ಅದು ನೆರೆ ಬಂದಾಗ ನೀರು ನಿಲ್ಲಲಿಕ್ಕೆ ಇರುವಂಥದ್ದೇ ಜಾಗ. ಆ ಜಾಗದಲ್ಲಿ ನಾವು ಮಣ್ಣು ತುಂಬಿಸಿ ಅಲ್ಲಿ ಬಿಲ್ಡಿಂಗ್ಗಳನ್ನು ಮಾಡಿ ಅಲ್ಲಿಂದ ನೀರು ಬಂದು ತುಂಬಿದಾಗ ವಾಪಸ್ ಹೊರಗೆ ಹೋಗಲಿಕ್ಕೆ ಜಾಗ ಇಲ್ಲದೆ ಅದು ಎಲ್ಲ ಅಲ್ಲಿ ತುಂಬುತ್ತದೆ. ಇನ್ನೂ ಒಂದು ಹೇಳಬೇಕಂದ್ರೆ ಈ ಥರ ನಗರಗಳಲ್ಲಿ ಅವರು ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾರೆ, ಅದರಲ್ಲಿ ಮೊದಲು ನೀರು ತುಂಬಿಕೊಳ್ತದೆ. ಆಗ ಅವರ ಅದರ ವಾಹನಗಳೆಲ್ಲ ನೀರಿನಲ್ಲಿ ಮುಳುಗಡೆ ಆಗ್ತವೆ ಅಂತ ಹೇಳಿ ಅದಕ್ಕೆ 2-3 ಪಂಪಿಂದ ಆ ನೀರನ್ನು ಹೊರಗೆ ಹಾಕ್ತಾರೆ. ಹೊರಗೆ ಹಾಕಿದ ನೀರು ಎಲ್ಲಿಗೆ ಹೋಗ್ತದೆ ಅದರ ಬಗ್ಗೆ ಯಾರಿಗೂ ಒಂದು ವ್ಯವಸ್ಥೆ ಇಲ್ಲ. ಹಾಗಾಗಿ ಇಂಥ ಕೃತಕ ನೆರೆಗಳಿಗೆ ಅದು ಕಾರಣ ಆಗ್ತದೆ. ಒಂದು ರೀತಿಯ ತಾತ್ಕಾಲಿಕ ಪರಿಹಾರದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ, ದೂರಗಾಮಿ ಒಂದು ಪರಿಣಾಮದ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಿಜವಾಗಿ ಹೇಳುವುದಾದರೆ ಅಂಥ ಫ್ಲಡ್ ಪ್ಲೇನ್ಸಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಮಾಡಬಾರ್ದು. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯ, ಒಂದು ಸಹಜ ನೀರಿನ ಹರಿವಿಗೆ ಒಂದು ಅಡೆತಡೆಯನ್ನು ಒಡ್ಡುವಂತಹದ್ದು ಮತ್ತು ಅದರ ಡೈರೆಕ್ಷನ್ ಅಥವಾ ಒಂದು ಅದರ ನಿರ್ದೇಶನವನ್ನು ಬದಲಾಯಿಸುವಂತಹದ್ದು, ಇದರಿಂದಾಗಿ ಯಾವ ರೀತಿಯ ದುಷ್ಪರಿಣಾಮ ಆಗ್ತಾ ಇದೆ? ನೋಡಿ, ಒಂದು ಕಾರಣ ಏನಂತ ಹೇಳಿದರೆ ಒಂದು ನದಿಗೆ ನಾನು ಆಗಲೇ ಶುರುವಿಗೆ ಹೇಳಿದೆ, ಅದರ ದಾರಿ ಏನಂದರೆ ಅದು ಪ್ರಕೃತಿ ಹೇಳಿದಂಥ ದಾರಿ. ಹೌದು, ನಾವು ಹೇಳಿದಂಥ ದಾರಿ ಅಲ್ಲ, ನಾವು ಅದನ್ನು ತಿರುಗಿಸುವಂಥದ್ದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಸಣ್ಣ ಸಣ್ಣ ಅಡ್ಡೆತಡೆಗಳನ್ನು ಹಾಕಿ ನಾವು ಉಪಯೋಗಿಸ್ಕೊಳ್ಬೋದು, ಅದಕ್ಕೊಂದು ಮಿತಿ ಇದೆ. ಆದರೆ ನೀವು ನನಗೆ ಅದರ ನಿಲ್ಲಿಸುವ ಶಕ್ತಿ ಇದೆ, ನಾನು ಅದಕ್ಕೆ ಒಂದು ಇಂಜಿನಿಯರಿಂಗ್ ಮಾರ್ವೆಲನ್ನು ಮಾಡಬಲ್ಲೆ ಅಂತೇಳಿ ನೀವು ಅಷ್ಟು ದೊಡ್ಡ ಅಣೆಕಟ್ಟು ಕಟ್ಟಿದರೆ ಅದು ನಿಲ್ಲುವುದಿಲ್ಲ. ಹಾಗೆ ನೀವು ಒಂದು ನದಿಯನ್ನು ತಿರುಗಿಸಿ ಇತ್ತಲಾಗಿ ಪಶ್ಚಿಮಕ್ಕೆ ಹೋಗುದು ಯಾಕೆ ನೀರು, ಸಮುದ್ರಕ್ಕೆ ಹೋದರೆ ನೀರು ಹಾಳು ಎನ್ನುವ ಒಂದು ಕಲ್ಪನೆ ಇದ್ದು ನೀವು ಅದನ್ನು ಪೂರ್ವಕ್ಕೆ ತಿರುಗಿಸಿ ಎಲ್ಲ ನಾನು ಬೆಂಗಳೂರು ಕೋಲಾರ ತುಮಕೂರು ಎಲ್ಲ ಕೆರೆಗಳನ್ನು ನಾನು ತುಂಬಿಸ್ತೇನೆ ಅಂತ ಹೇಳಿದರೆ ಕೊನೆಗೆ ಇಂಥ ಒಂದು ಪ್ರಾಕೃತಿಕ ವಿಕೋಪಕ್ಕೆ ನಾವು ಕಾರಣಕರ್ತರಾಗ್ತೇವೆ ಅಷ್ಟೇ. ಅದರಿಂದ ಅತ್ತಲಾಗಿಯೂ ನೀರು ಹೋಗುವುದಿಲ್ಲ, ಇತ್ತಲಾಗಿಯೂ ನೀರು ಹೋಗುವುದಿಲ್ಲ, ಭೂಮಿಯ ಒಳಗೆ ಹೋಗಿ ಇಂಥ ಅನಾಹುತಗಳಾಗ್ತವೆ. ಈಗ ಪಶ್ಚಿಮ ಘಟ್ಟದಲ್ಲಿ ಬುಡದಲ್ಲಿರುವ ಜನರು ಈಗ 2 ವರ್ಷ ಮೊದಲು ಏನು ಒಮ್ಮೆ ಅನುಭವ ಆಯಿತು, ಈ ವರ್ಷ ಪದೇ ಪದೇ ಭೂಕಂಪನಗಳು, ಜಲಸ್ಫೋಟಗಳು, ಲ್ಯಾಂಡ್ ಸ್ಲೈಡ್ಸಿಂದಾಗಿ ಜನ ಭಯಭೀತರಾಗಿದ್ದಾರೆ. ಇವತ್ತು ರಾತ್ರಿ ಮಲಗಿದರೆ ಬೆಳಿಗ್ಗೆ ನಾವು ಇರ್ತೇವೋ ಇಲ್ಲವೋ ಅನ್ನುವ ಒಂದು ಪರಿಸ್ಥಿತಿ ಆ ಹಂತಕ್ಕೆ ನಾವು ಬಂದಿದ್ದೇವೆ. ಆಮೇಲೆ ಈಗ ಎತ್ತರದ ಪ್ರದೇಶಗಳಲ್ಲಿ ನೀರನ್ನು ನಿಲ್ಲಿಸಿದರೆ ಏನು ಸಮಸ್ಯೆ ಬರ್ತದೆ ಅಂತ ಈಗ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಅಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿ ಸಹಜವಾಗಿ ನೀರು ಹರಿಯುವುದನ್ನು ನಿಲ್ಲಿಸಿ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥದ್ದು ಅಥವಾ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ಮಾಡುವಂಥದ್ದು, ಇದರಿಂದ ಏನು ಸಮಸ್ಯೆ ಆಗ್ತದೆ? ಅದಕ್ಕೆ ಒಂದು ಲಿಮಿಟ್ ಇದೆ. ಒಂದು ನಮ್ಮ ಏನು ಎಷ್ಟು ನಿಲ್ಲಿಸಬಹುದು ಒಂದು ಅಧ್ಯಯನ ಮಾಡಿ ನಿಲ್ಲಿಸಬೇಕು ವಿನ ಅಲ್ಲಿ ಇರುವ ಎಲ್ಲ ನೀರನ್ನು ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಪ್ರಕೃತಿಗೆ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಕೃತಿಯೊಂದಿಗೆ ನಾವು ಬಾಳ್ಬೇಕಷ್ಟೆ. ಸರಿ, ಈಗ ಈ ಭೂಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಏನು ಹೇಳ್ತದೆ ಅಥವಾ ಭೂಮಿಯ ಒಂದು ಬಳಕೆಯ ಬಗ್ಗೆ? ನೋಡಿ, ಭೂಮಿಯ ಬಳಕೆ ಬಗ್ಗೆ ಕಾನೂನು ಏನು ಹೇಳ್ತದೆ ಅಂತಂದ್ರೆ ಕಾನೂನು ಇಷ್ಟರವರೆಗೆ ಏನು ಹೇಳಲಿಲ್ಲ. ಈಗ ಕಳೆದ ಒಂದು 10 ದಿವಸ ಹಿಂದೆ ನಾನು ಪೇಪರ್ನಲ್ಲಿ ಓದಿದೆ, ನಮ್ಮ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯವರು ಇನ್ನು ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ಮೀಟರ್ಗಿಂತ ಆಳಕ್ಕೆ ನೀವು ಮಣ್ಣನ್ನು ತೆಗೆಯುವುದಾದರೆ ಸರ್ಕಾರದಿಂದ ಅನುಮತಿಯನ್ನು ಕಡ್ಡಾಯವಾಗಿ ಪಡೆಯತಕ್ಕದ್ದು, ನಿಮ್ಮ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಥವಾ ತಹಸೀಲ್ದಾರ್ ಅವರಿಂದ ನೀವೊಂದು ಪತ್ರವನ್ನು ತೆಗೆದುಕೊಳ್ಳಬೇಕು. ಅಂದರೆ ಆ ಮಣ್ಣು ತೆಗೆದಿದ್ದರಿಂದಾಗಿ ಆ ಜಾಗದಲ್ಲಿ ಯಾವುದೇ ಒಂದು ಭೂಕುಸಿತ ಅಥವಾ ಒಂದು ನ್ಯಾಚುರಲ್ ಕೆಲಾಮಿಟಿ ಆಗಲಿಕ್ಕಿಲ್ಲ ಅನ್ನೋದು ಒಂದು ಮಾಡಲಿಕ್ಕೋಸ್ಕರ. ಇದು ಭಾಳ ಒಳ್ಳೆ ಕೆಲಸ, ಇದು ಯಾವಾಗಲೇ ಮಾಡಬೇಕಿತ್ತು. ಇದು ಮಾಡುವಲ್ಲಿ ಕೂಡ ಅಧ್ಯಯನ ಮಾಡಿ ಮಾಡಬೇಕಾಗ್ತದೆ. ಈಗ ಇತ್ತೀಚೆಗೆ ಒಂದು 3 ವರ್ಷ ಹಿಂದೆ ನಾವು ಬೀಸ್ ರೋಡಿಂದ ಸಕಲೇಶ್ಪುರದವರೆಗೆ ನ್ಯಾಷನಲ್ ಹೈವೇಯನ್ನು ಅಗಲಿ ಚತುಷ್ಪಥ ಮಾಡುವಂಥ ಒಂದು ಯೋಜನೆಯನ್ನು ಪ್ರತಿಷ್ಠಿತ ಒಂದು ಕಂಪನಿ ಅದರನ್ನು ಕಾಂಟ್ರಾಕ್ಟ್ ಟೆಂಡರ್ ವಹಿಸಿಕೊಂಡಿತ್ತು, ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿ. ಅವರಿಗೆ ಈ ಭೂಮಿಯ ಒಂದು ರಚನೆಯ ಬಗ್ಗೆ ಅಧ್ಯಯನ ಕಮ್ಮಿ ಆಗಿತ್ತು ಅಥವಾ ಯಾರು ಸರಿಯಾಗಿ ಅಧ್ಯಯನ ಮಾಡದೆ ಮಾಡಿದ್ರಂತ ಕಾಣ್ತದೆ. ಅವರು 2 ಸೈಡ್ನಲ್ಲಿ ಮಣ್ಣನ್ನು ತೆಗಿತಾ ಹೋದರು, ಅದು ಎಷ್ಟು 80 ಡಿಗ್ರಿ 70 ಡಿಗ್ರಿ ಸ್ಲೋಪಲ್ಲಿ ತೆಗಿತಾ ಹೋದರು. ಯಾವಾಗ ಎತ್ತರದ ಪ್ರದೇಶಗಳಿದೆ 45 ಡಿಗ್ರಿಗಿಂತ ಜಾಸ್ತಿ ನೀವು ಸ್ಲೋಪನ್ನು ಮಾಡುವ ಹಾಗಿಲ್ಲ, ಅದಕ್ಕೆ ಸ್ಟ್ರೆಂಗ್ತ್ ಇಲ್ಲ. ಅದು ನಮ್ಮಲ್ಲಿ ಏನಂದರೆ ಮೇಲೆ ಮೂರಕಣ್ಣು, ಅದರ ಕೆಳಗೆ ಶೇಡಿ ಮಣ್ಣು. ಅದು ಮಳೆಗಾಲದಲ್ಲಿ ಒಂಥರ ಇರ್ತದೆ, ಬೇಸಿಗೆಯಲ್ಲಿ ಇನ್ನೊಂಥರ ಇರ್ತದೆ. ಆಮೇಲೆ ಅದರಲ್ಲಿ ತುಂಬ ತೋಡುಗಳು ಅದರ ಪಕ್ಕದಲ್ಲಿ ಇತ್ತು, ಅವುಗಳನ್ನೆಲ್ಲ ಯದ್ವಾತದ್ವಾಗಿ ಮುಚ್ಚಿ ಅವರೊಂದು ಕೆಲಸ ಮಾಡಿ ಮಳೆಗಾಲದಲ್ಲಿ ನಿಲ್ಲಿಸಿದರು. ಮಳೆಗಾಲದಲ್ಲಿ ಗುಡ್ಡಗಳು ಜರಿದವು, ಆಮೇಲೆ ಈ ಅವರು ಮಾಡಿದಂಥ ತೋಡುಗಳಿಗೆ ಅಡ್ಡ ಹಾಕಿದಂಥವು ಅದು ತೋರೆಗಳು ಬೇರೆ ಪುನಃ ಅದರ ದಾರಿಯನ್ನು ಸೃಷ್ಟಿಸಿಕೊಂಡು ಹೋಯಿತು. ಅವರು ಕೊನೆಗೆ ಆ ಟೆಂಡರನ್ನೇ ಬಿಟ್ಟು ಹೋದರು. ಈಗ ಪುನಃ ಇನ್ನೊಬ್ಬರು ಅದನ್ನು ತಗೊಂಡಿದ್ದಾರೆ. ಹಾಗಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡದೆ ಈ ಥರ ಭೂರ ಮೇಲಿನ ರಚನೆಯನ್ನು ನಾವು ತೆಗಿತ ಮಣ್ಣನ್ನು ತೆಗೆದ್ರೆ ಈ ಥರ ಒಂದು ಅನಾಹುತಗಳಿಗೆ ಕಾರಣ ಆಗ್ತದೆ. ಇಷ್ಟೆಲ್ಲ ಅನಾಹುತಗಳಾದರೂ ನಾವು ಅದರಿಂದ ಪಾಠವನ್ನು ಸರಿಯಾಗಿ ಕಲಿತಾ ಇಲ್ಲ ಅಥವಾ ಮುಂದೆ ನಾವು ಅಂಥ ಯೋಜನೆಗಳನ್ನು ಹಾಕುವಾಗ ವೈಜ್ಞಾನಿಕವಾದ ಅಧ್ಯಯನ ಮಾಡಿದ ಕೊರತೆ ತೀವ್ರವಾಗಿ ಕಾಣ್ತಾ ಉಂಟು. ಆಮೇಲೆ ಬಹುಶಃ ಬೋರ್ವೆಲ್ ತೆಗೆಯುವುದಕ್ಕೂ ಕೂಡ ಒಂದು ಕಾನೂನಿನ ಒಂದು ಚೌಕಟ್ಟಿದೆ. ಅದು 2016 ಪಾರ್ಲಿಮೆಂಟಲ್ಲಿ ಎನ್ಯಾಕ್ಟ್ಮೆಂಟ್ ಆಗಿದೆ. ಪ್ರತಿ ರಾಜ್ಯಗಳಲ್ಲಿ ಒಂದು ಅಂತರ್ಜಲ ಕೇಂದ್ರ ಇದೆ, ಸೊ ಅವರು ಅದನ್ನು ಮಾನಿಟರ್ ಮಾಡ್ತಾರೆ. ಮತ್ತು ಒಂದು ಬೋರ್ವೆಲ್ನ ಇನ್ನೊಂದು ಬೋರ್ವೆಲ್ಗೆ ಸೇಫ್ ಡಿಸ್ಟೆನ್ಸನ್ನು ನಾವು ಹೇಳ್ತೀವಿ, ಒಂದು 200 ಮೀಟರ್ ಅಂದರೆ ಒಂದು 600 ಅಡಿಗಳ ರೇಡಿಯಸ್, ಅದರಲ್ಲಿ ಒಂದರಿಂದ ಇನ್ನೊಂದು ಬೋರ್ವೆಲ್ಗೆ ಇಂಟರ್ಫೆರೆನ್ಸ್ ಆಗ್ತದೆ. ಸೊ ಆ ರೀತಿಯ ಒಂದು ಮಾನದಂಡವನ್ನು ಉಪಯೋಗಿಸಿ ಅವರು ಪರ್ಮಿಷನನ್ನು ಕೊಡ್ತಾರೆ ಪರವಾನಗಿಯನ್ನು. ಈಗ ಕೃಷಿಕರ ದೃಷ್ಟಿಯಿಂದ ನೋಡಿದಾಗ ಈ ಭೂ ಬಳಕೆಯ ಬಗ್ಗೆ ಆಗ್ಬೋದು ಅಥವಾ ಭೂಕುಸಿತವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆಗ್ಬೋದು, ಏನು ಕ್ರಮವನ್ನು ಕೈಗೊಳ್ಳಬಹುದು ಅವರು? ಒಂದು ಅಂತ ಹೇಳಿದರೆ ನಮ್ಮಲ್ಲಿ ಈ ಕರಾವಳಿ ಜಿಲ್ಲೆಗಳಲ್ಲಿ ಭೂಮಿ ಸಮತಟ್ಟಾಗಿರುವಂಥದ್ದಲ್ಲ, ಇದು ಎತ್ತರ ತಗ್ಗು ಎತ್ತರ ತಗ್ಗು ಏರಿಳಿತ, ವ್ಯಾಲೀಸ್ ಆ್ಯಂಡ್ ಹಿಲ್ಸ್ ಅಂತ ಹೇಳ್ತೇವೆ, ಅದು ಆಲ್ಟರ್ನೇಟ್. ಸೊ ಇಲ್ಲಿ ನಾವು ಕೃಷಿಯನ್ನು ಹೇಗೆ ಮಾಡಬೇಕಂತೇಳಿದರೆ ಆ ಮೇಲ್ಮೈ ರಚನೆ ಹೇಗುಂಟು ಹಾಗೆಯೇ ಮಾಡಬೇಕು. ಅದನ್ನು ತಟ್ಟು ಮಾಡಿ ಅದರಲ್ಲಿ ಕೃಷಿ ಮಾಡುವಂಥದ್ದು ಅತ್ಯಂತ ಒಂದು ಅವೈಜ್ಞಾನಿಕ. ಯಾಕೆ ಅಂತ ಹೇಳಿದರೆ ಅದು ನಿಮಗೆ ಕೆಲಸ ಮಾಡೋದಕ್ಕೆ ಸುಲಭ ಅಥವಾ ಚಂದ ಕಾಣ್ತದೆ ಅಂತಲ್ಲ, ಈ ಅತ್ಯಂತ ಫಲವತ್ತಾದ ಮೇಲ್ಮೈ ಮಣ್ಣನ್ನು ನಾವು ಹಾಳು ಮಾಡ್ತೇವೆ. ಅದನ್ನು ಯಾವಾಗ ಒಂದು ತಟ್ಟು ಮಾಡಿ ಲೆವೆಲ್ ಮಾಡ್ತೇವೆ ಆಗ ಆ ಮಣ್ಣೆಲ್ಲ ಎಲ್ಲಿ ಹೋಗ್ತದೆ, ಅದೆಲ್ಲ ಎಲ್ಲಿ ಹೋಗಿ ಕಡೆ ಹೋಗಿ ಒಂದು ಹೊಂಡಕ್ಕೆ ಮುಚ್ತೇವೆ. ಹಾಗಾಗಿ ಅತ್ಯಂತ ಉತ್ತಮವಾದ ಮಣ್ಣನ್ನು ಕಳೆದುಕೊಂಡು ಅದರಲ್ಲಿ ಎಲ್ಲ ಪೋಷಕಾಂಶಗಳನ್ನು ಮಣ್ಣು ಅಡಿಗೆ ಹಾಕಿ ಈ ಗಿಡಗಳಿಗೆ ಸಿಕ್ಕದ ಅಡಿಗೆ ಹಾಕಿ ಆಮೇಲೆ ನೀವು ಗೊಬ್ಬರವನ್ನು ರಸಗೊಬ್ಬರವನ್ನು ಕೊಟ್ಟರೆ ಏನು, ತೀರಾ ವೈಜ್ಞಾನಿಕ. ಅದನ್ನು ನಾವು ಬಿಡಬೇಕು. ಆ ಮಟ್ಟಿನಲ್ಲಿ ಈಗಿನ ಈ ಕಾನೂನು ಏನು ಆಡಳಿತಾತ್ಮಕ ಕಾನೂನು ತಂದಿದ್ದಾರೆ ಅದು ನಿಜವಾಗಿ ಒಂದು ಉತ್ತಮ ಒಂದು ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ಒಂದು ತಳಿ ವೈವಿಧ್ಯತೆ ಆಗ್ಬೋದು ಅಥವಾ ಒಂದು ಕಾಡುಗಳನ್ನು ಉಳಿಸುವಂಥದ್ದಾಗ್ಬೋದು, ಈ ನಿಟ್ಟಿನಲ್ಲಿಯೂ ಕೂಡ ನಮ್ಮ ರೈತರು ಗಮನ ಹರಿಸಬೇಕು. ಹೌದು, ಯಾವುದೇ ಒಂದು ಬೆಳೆಗೆ ನಿಮಗೆ ಎಷ್ಟೇ ಒಂದು ಆರ್ಥಿಕವಾಗಿ ಬಂದರೂ ಕೂಡ ಆ ಜಾಗೆಗೆ ಎಷ್ಟು ಈ ಥರ ಒಂದು ಪ್ರಾಕೃತಿಕವಾಗಿ ವೈವಿಧ್ಯವಾದ ಗಿಡಗಳು ಅಲ್ಲಿ ಇರಬೇಕು, ಅದನ್ನು ಉಳಿಸ್ಕೊಳ್ಬೇಕು. ಹಿಂದಿನ ಕಾಲದಲ್ಲಿ ನಮ್ಮ ಬ್ರಿಟಿಷರ ಸರ್ಕಾರ ಇದ್ದಾಗಲಿ ಒಂದು ಪಟ್ಟ ಜಾಗ ಇದ್ದರೆ ಅದಕ್ಕೆ ಒಂದಷ್ಟು ಕುಮ್ಕಿ ಅಂತ ಕೊಡ್ತಾ ಇದ್ರು. ಆ ಕುಮ್ಕಿಯ ಉದ್ದೇಶವೇ ಅದು, ನಿಮ್ಮ ಸೊಪ್ಪು ಸೌದೆ ಇಂಥದಕ್ಕೆ ಬೇಕಾಗಿ ಒಂದು ಬಳಸಿಕೊಳ್ಳುವಂಥ ಜಾಗ. ಆ ರೀತಿಯಲ್ಲಿ ನೋಡಿ ಒಂದು ಬ್ಯಾಲೆನ್ಸನ್ನು ಅವರು ಕಂಡುಕೊಂಡಿದ್ರು, ಎಷ್ಟು ಕೃಷಿಗೆ ಏನು ಅದನ್ನು ಏನು ಎಲ್ಲಿಂದ ನೀವು ತರಬೇಕು, ಆಗ ಎರಡನ್ನೂ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ರು. ಈಗ ಹಾಗೆ ಅಲ್ಲ, ನಿಮ್ಮ ಹತ್ರ ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ಕೂಡ ನೀವು ಅಡಿಕೆನ ಹಾಕುವಂತ ಅಡಿಕೆ ಅಥವಾ ಇನ್ಯಾವುದು ಯಾವುದೇ ವಾಣಿಜ್ಯ ಬೆಳೆ ಯಾವುದಕ್ಕೆ ರೇಟ್ ಬರ್ತದೆ ಅದನ್ನು ಕೂಡಲೆ, ಅದು ಸಹಜ. ಆದರೆ ನಮಗೆ ನಾವೇ ಒಂದು ಗೆರೆಯನ್ನು ಹಾಕ್ಕೊಳ್ಬೇಕು, ನಮ್ಮ ಒಂದು ಲಿಮಿಟೇಷನ್. ನಾಳೆ ನಾವು ಮಾತ್ರ ಬದುಕಿದ್ರೆ ಸಾಲದಲ್ಲ, ನಮ್ಮೊಂದಿಗೆ ಇನ್ನಷ್ಟು ಜೀವರಾಶಿಗಳಿದ್ದಾವೆ, ನಮ್ಮ ಮುಂದಿನ ಜನಾಂಗ ಇದೆ, ಅವರೆಲ್ಲ ಚೆನ್ನಾಗಿರ್ಬೇಕಂದ್ರೆ ನಾವು ಇದಕ್ಕೆಲ್ಲ ಒಂದು ನಮ್ಮ ಲಿಮಿಟೇಷನ್ ನಮ್ಮೊಂದು ಗೆರೆಯನ್ನು ಹಾಕ್ಕೊಂಡು ಮಾಡಿದರೆ ಚೆಂದಾಗಿರ್ತದೆ. ಒಟ್ಟಿನಲ್ಲಿ ನಮಗಿರುವುದೇ ಒಂದೇ ಭೂಮಿ, ಈ ಭೂಮಿಯನ್ನು ಉಳಿಸುವಂಥದ್ದು ನಾವೆಲ್ಲರೂ ಸೇರಿದಂಥ ಒಂದು ಕರ್ತವ್ಯ. ಬಹುಶಃ ಬರೀ ಒಂದು ಕಾನೂನಿನ ಮೂಲಕ ಅಥವಾ ಒಂದು ಆಡಳಿತಾತ್ಮಕವಾಗಿ ಇದನ್ನು ನಿರ್ವಹಣೆ ಮಾಡುವುದು ಸಾಧ್ಯ ಆಗುವುದಿಲ್ಲ, ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ನೀವು ನೀಡ್ತಾ ಇದ್ದೀರಿ. ಹೌದು, ಹಾಂ, ಭಾಳ ಸಂತೋಷ ಡಾಕ್ಟರ್ ಉದಯಶಂಕರ್ ಅವರೇ. ಆ ಭೂಕುಸಿತಕ್ಕೆ ಕಾರಣಗಳು ಏನೇನು ಹಾಗೂ ನಮ್ಮ ಒಂದು ಚಟುವಟಿಕೆಯನ್ನು ಯಾವ ರೀತಿ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಈ ಭೂಕುಸಿತವನ್ನು ತಡೆಗಟ್ಟಬಹುದು ಹಾಗೂ ನಮ್ಮ ಜವಾಬ್ದಾರಿ ಏನು, ಈ ವಿಚಾರವಾಗಿ ಕೂಡ ಸಾಕಷ್ಟು ಮಾಹಿತಿಯನ್ನು ಒದಗಿಸಿರಿ. ತುಂಬ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಇದುವರೆಗೆ ಭೂಕುಸಿತಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ಡಾಕ್ಟರ್ ಎಚ್ಎನ್ ಉದಯಶಂಕರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇದೀಗ ಪವರ್ ಟಿಲ್ಲರ್ ಚಾಲಿತ ಬಹುಬೆಳೆ ಬೀಜ ಬಿತ್ತುವ ಕೂರಿಗೆ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕ ಎಂ ಶಂಕರ್ ಅವರಿಂದ ಮಾಹಿತಿ ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇವತ್ತು ಮಾತಾಡುವಂತಹ ಒಂದು ವಿಚಾರ ಅಂತಂದ್ರೆ ಪವರ್ ಟಿಲ್ಲರ್ ಚಾಲಿತ ಬಹುಬೆಳೆ ಬೀಜ ಬಿತ್ತುವಂತಹ ಕೂರಿಗೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರಲ್ಲೂ ಪ್ರತ್ಯೇಕವಾಗಿ ಕರಾವಳಿ ಪ್ರದೇಶದಲ್ಲಿ ಧಾನ್ಯಗಳ ಬಿತ್ತನೆಯನ್ನು ಕೈಯಿಂದಲೇ ವ್ಯಾಪಕವಾಗಿ ಮಾಡುತ್ತಿದ್ದು ಇದಕ್ಕೆ ಹೆಚ್ಚು ಸಮಯ ಮತ್ತು ಕೂಲಿ ಕಾರ್ಮಿಕರು ಅವಶ್ಯಕತೆ ಇರುತ್ತದೆ. ಸದರಿ ಪವರ್ ಟಿಲ್ಲರ್ ಚಾಲಿತ ಬಹುಬೆಳೆ ಬೀಜ ಬಿತ್ತುವ ಕೂರ್ಗೆಯನ್ನು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರ ಇಲ್ಲಿ ವಿನ್ಯಾಸವನ್ನು ಮತ್ತು ಅದರ ಅಭಿವೃದ್ಧಿಯನ್ನು ಪಡಿಸಿದ್ದು ಸದರಿ ಉಪಕರಣದ ಸಹಾಯದಿಂದ ಉದ್ದು ಹೆಸರು ಉರುಳಿ ಅವಡೆ ನೆಲಗಡಲೆ ಭತ್ತ ಮುಂತಾದ ಬೀಜಗಳನ್ನು ಸುಲಭವಾಗಿ ಬಿತ್ತುವಂತಹ ಒಂದು ಉಪಕರಣವಾಗಿದೆ. ಈ ಕೂರ್ಗೆಯಲ್ಲಿ ಬೆಳೆಗೆ ತಕ್ಕಂತಹ ಸುಮಾರು 8-12 ಅಂಗುಲ ಅಂದರೆ ಸಾಲಿನಿಂದ ಸಾಲಿಗೆ ಅಂತರವನ್ನು ಹೊಂದಾಣಿಕೆ ಮಾಡಿಕೊಂಡು ನೇರ ಸಾಲುಗಳಲ್ಲಿ ಸಸಿಗಳ ಅಂತರ ಕಾಪಾಡುವಂತೆ ಹಾಗೂ ಬೀಜದ ನಿರ್ದಿಷ್ಟ ಆಳ ನಿರ್ಧರಿಸಿ ಬಿತ್ತನೆ ಮಾಡುವ ಅವಕಾಶವನ್ನು ಈ ಉಪಕರಣದಲ್ಲಿ ಒದಗಿಸಲಾಗಿದೆ. ಒಂದು ಬಾರಿಗೆ ಸುಮಾರು 4 ಸಾಲುಗಳಲ್ಲಿ ಬಿತ್ತನೆ ಮಾಡಬಹುದಾದ ಈ ಕೂರಿಗೆ ಅಥವಾ ಈ ಕೂರಿಗೆ ಯಂತ್ರಕ್ಕೆ ಚಾಲಕನನ್ನು ಹೊರತುಪಡಿಸಿ ಅಂದರೆ ಒಬ್ಬರೇ ಯಾವುದೇ ಕೂಲಿ ಕಾರ್ಮಿಕರ ಅವಶ್ಯಕತೆ ಇರುವುದಿಲ್ಲ. ಕಡಿಮೆ ಶ್ರಮ ಮತ್ತು ಸಕಾಲದಲ್ಲಿ ಹೆಚ್ಚಿನ ಕ್ಷೇತ್ರವನ್ನು ಅಂದರೆ ದಿನಕ್ಕೆ 4-5 ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಬಹುದಾದಂಥ ಯಂತ್ರ ಇದು. ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ನಿರ್ದಿಷ್ಟ ಅಂತರವ ಇರುವುದರಿಂದ ಕೈಚಾಲಿತ ಅಥವಾ ಯಂತ್ರಚಾಲಿತ ಉಪಕರಣಗಳನ್ನು ಬಳಸಿ ಅಂತರ ಬೇಸಾಯ ಕೂಡ ಈ ಒಂದು ಯಂತ್ರದಲ್ಲಿ ಮಾಡೋದಕ್ಕೆ ಸಹಕಾರಿಯಾಗಿರುತ್ತದೆ. ಸಾಂಪ್ರದಾಯಿಕ ಬಿತ್ತನೆಗೆ ಹೋಲಿಸಿದಾಗ ಈ ಕೂರ್ಗೆಯಲ್ಲಿ ಬಿತ್ತನೆ ಮಾಡುವುದರಿಂದ ಬಿತ್ತನೆ ಬೀಜದ ಪ್ರಮಾಣ ಕಡಿಮೆ ಮಾಡಬಹುದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೆಲಗಡಲೆ ಬಿತ್ತನೆ ಮಾಡಬೇಕು ಅಂತಂದರೆ ಎಕರೆಗೆ ಸುಮಾರು 60 ಕೆಜಿ ಬೀಜ ಬೇಕಾದರೆ, ಈ ಒಂದು ಕೂರ್ಗೆಯಲ್ಲಿ ಅಂದರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿದಂತಹ ಈ ಒಂದು ಕೂರ್ಗೆಯಲ್ಲಿ ಎಕರೆಗೆ 40 ಕೆಜಿ ನೆಲಗಡಲೆ ಬಿತ್ತನೆ ಬೀಜ ಬೇಕಾಗ್ತದೆ. ಅಂದರೆ ಸುಮಾರು ಒಂದು 20 ಕೆಜಿ ಬಿತ್ತನೆ ಬೀಜದ ಉಳಿತಾಯ ಈ ಯಂತ್ರದಲ್ಲಿ ಆಗ್ತದೆ. ಈ ಉಪಕರಣದ ಕಾರ್ಯವೆಚ್ಚ ಎಕರೆಗೆ ಸುಮಾರು 400 ರೂಪಾಯಿ ಇರ್ತದೆ. ಇದರ ಪ್ರಸ್ತುತ ಬೆಲೆ 18,000 ರೂಪಾಯಿ ಆಗಿರ್ತದೆ. ಯಾರಿಗಾದರೂ ರೈತ ಬಾಂಧವರಿಗೆ ಈ ಒಂದು ಟಿಲ್ಲರ್ ಚಾಲಿತ ಬಹುಬೆಳೆ ಬೀಜ ಬಿತ್ತುವ ಕೂರ್ಗೆ ಬೇಕಾದಲ್ಲಿ ನಮ್ಮಲ್ಲೇ ಇದನ್ನು ಅಭಿವೃದ್ಧಿಯನ್ನು ಪಡಿಸ್ತೀರಿ ಅಂದರೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಇದರ ಸದುಪಯೋಗವನ್ನು ಪಡಿಸ್ಕೋಬೋದು. ಇನ್ನು ಹೆಚ್ಚಿನ ಮಾಹಿತಿಗೆ ತಮಗೇನಾದರೂ ಕರೆ ಮಾಡಬೇಕು ಅನಿಸಿದ್ರೆ ನನ್ನ ನಂಬರಿಗೆ ಅಂದರೆ 9-7-4-1-0-1-3-3-2-0 ಕರೆ ಮಾಡಬಹುದು ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದುವರೆಗೆ ಪವರ್ ಟಿಲ್ಲರ್ ಚಾಲಿತ ಬಹುಬೆಳೆ ಬೀಜ ಬಿತ್ತುವ ಕೂರಿಗೆ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಎಂ ಶಂಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 44,000-48,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000-39,500 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 23,000-30,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000-8,300 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 16,000-20,000 ರೂಪಾಯಿಗಳು, ಎರಡನೇ ವರ್ಗ 12,000-15,000 ರೂಪಾಯಿಗಳು ಹಾಗೂ ಕಾಳುಮೆಣಸು ಕ್ವಿಂಟಾಲಿಗೆ 37,000-47,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ. ಇದೀಗ ಎಂ ವೆಂಕಟೇಶ್ ಕುಮಾರ್ ಹಾಡಿರುವ ಕನಕದಾಸರ ರಚನೆ. ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ರಾಯತಾಮುನಿದರೆ ರಾಜವನೆ ಬಿಡಬಹುದು ರಾಯತಾಮುನಿದರೆ ರಾಜವನೆ ಬಿಡಬಹುದು ಕಾಯಜಾಪಿತನಿನ್ನ ಅಡಿಯ ಬಿಡಲ ಬಿಡಲಾಗದು ಮಾಡುದೆ ಹರಿ ನಿನ್ನ ಚರಣಗಳ ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು ಬಿಡಲಾಗದು ಬಿಡಲಾ ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ಪ್ರಾಣನಾಯಕನಾದ ಆದಿ ಕೇಶವರಾಯ ಪ್ರಾಣನ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ವಿದ್ಯಾಭೂಷಣರು ಹಾಡಿರುವ ಪುರಂದರದಾಸರ ರಚನೆ ಇದೀಗ ಅನಾಥ ಬಂಧೋ ಕಾರುಣ್ಯ ಸಿಂಧೋ ನೀನೇ ಅನಾಥ ಬಂಧೋ ಕಾರುಣ್ಯ ಸಿಂಧೋ ನೀನೇ ಅನಾಥ ಬಂಧೋ ಕಾರುಣ್ಯ ಸಿಂಧೋ ನೀನೇ ಅನಾಥ ಬಂಧೋ ಮದಗಜವೆಲ್ಲ ಕೂಡಿದರೇನು, ಮದಗಜವೆಲ್ಲ ಕೂಡಿದರೇನು, ಅದರ ವ್ಯಾಳ್ಯಕ್ಕೆ ಒದಗಲಿಲ್ಲ, ಅದರ ವ್ಯಾಳ್ಯಕ್ಕೆ ಒದಗಲಿಲ್ಲ. ಮದನನಯ್ಯ ಮಧುಸೂದನ, ಮದನನಯ್ಯ ಮಧುಸೂದನ ಎನ್ನಲು